ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ. ಕಾರ್ಯಕ್ರಮ ವೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಎವಿ ಸ್ವಾಮಿ, ಸಹ ಪ್ರಾಧ್ಯಾಪಕರು ಮೀನುಗಾರಿಕೆ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರ ಮೂಡಿಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ರೈತ ಬಾಂಧವರು ಈ ದಿನದ ವಿಚಾರ ನೋಡಿದ್ರೆ ಅಧಿಕ ಲಾಭಕ್ಕಾಗಿ ಹಾಪಗಳಲ್ಲಿ ಮೀನು ಮರಿ ಪಾಲನೆ. ಏನಪ್ಪಾ ಇದು ಹಾಪಗಳಲ್ಲಿ ಮೀನು ಪಾಲನೆ ಹೊಸ ಶಬ್ದ ಅಂತ ನೀವು ಅನ್ಕೊಬಹುದು. ಹಾಪಗಳು ಅಂತ ಅಂದ್ರೆ ಏನೂ ಅಲ್ಲ, ನಾವು ಮನೆಯಲ್ಲಿ ಸೊಳ್ಳೆಗಳು ಕಾಟ ಜಾಸ್ತಿ ಆಯ್ತು ಅಂತ ಸೊಳ್ಳೆ ಪರದೆ ಕಟ್ಕೊಂತೀವಿ. ಈ ಸೊಳ್ಳೆ ಪರದೆಯನ್ನೇ ಉಲ್ಟವಾಗಿ ತೊಟ್ಲೆ ತರ ಮಾಡ್ಕಟ್ಟಿದ್ರೆ ಅದು ಏನು ನೈಲಾನ್ ಬಲೆ ಇರುತ್ತೋ ತೊಟ್ಲೆ ತರ ಇರುತ್ತೋ ಅದಕ್ಕೆ ನಾವು ಹಾಪ ಅಂತ ಕರಿತೀವಿ. ಈ ಹಾಪಗಳಲ್ಲಿ ಅಧಿಕ ಲಾಭಕ್ಕಾಗಿ ಇದನ್ನು ಬಳಸ್ಕೊಂಡು ಯಾವ ರೀತಿ ನಾವು ಮೀನು ಮರಿ ಸಾಕಣೆ ಮಾಡಬಹುದು? ರೈತ ಬಂದವರು ಈಗ ತಮ್ಗೆಲ್ಲ ಕೃಷಿ ಹೊಂಡ, ಕೃಷಿ ಕೊಳ ಅಥವಾ ಸಣ್ಣ ಸಣ್ಣ ಕೆರೆ ಕುಂಟೆ ಇದಾವೆ. ಏನಾಗುತ್ತೆ, ಕೆಲವು ಸಾರಿ ಆಗ್ಲೇ ನೀವು ಮೀನು ಮರಿಗಳನ್ನ ಬಿತ್ತನೆ ಮಾಡಿರ್ತೀರಿ, ಮೀನುಗಳು ಬೆಳವಣಿಗೆ ಆಗ್ತಾ ಇರ್ತವೆ. ಇವುಗಳ ಜೊತೆಗೆ ತಾವೇನ್ ಮಾಡ್ತೀರಿ ಅಂತ ಅಂದ್ರೆ, ಎಷ್ಟೋ ಸಾರಿ ಸರ್ ಈಗಾಗಲೇ ನಾನು ಮೀನು ಮರಿ ಸ್ಟಾಕ್ನೆ ಮಾಡಿದ್ದೀನಿ, ಸಣ್ಣ ಮರಿಗಳನ್ನಲ್ಲಿ ಸ್ಟಾಕ್ ಮಾಡ್ತು ಅಂತ ಅಂದ್ರೆ ದೊಡ್ಡ ಮೀನುಗಳು ತಿಂದಾಗ್ತವೆ ಅಂತ ಅಂತೀರಿ. ಅದ್ರ ಬದಲಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಕೊಳದಲ್ಲಿ ಆಗ್ಲೇ ಮೀನು ಮರಿಗಳನ್ನ ಬಿತ್ತನೆ ಮಾಡಿದಿರಿ, ಆ ಮೀನುಗಳಲ್ಲಿ ಒಂದರಿಂದ ಒಂದೂವರೆ ಕೆಜಿ ಎರಡು ಕೆಜಿ ಬೆಳವಣಿಗೆ ಹೊಂದಿರ್ತವೆ. ಅವುಗಳ ಜೊತೆಗೆ ಈ ಹಾಪಗಳನ್ನ ಅಥವಾ ಸೊಳ್ಳೆ ಪರದೆಯನ್ನ ತೊಟ್ಲ ತರ ನೀರಿನಲ್ಲಿ ಕಟ್ಕೊಂಡು ಅವುಗಳಲ್ಲಿ ಸಣ್ಣ ಸಣ್ಣ ಬಣ್ಣದ ಮೀನು ಕೃಷಿ ಮಾಡ್ಕೊಬಹುದು. ಅಥವಾ ನೀವು ಬೇರೆ ರೈತರಿಗೆ ಬಿತ್ತನೆಗೋಸ್ಕರ ಬೇರೆ ಮೀನು ಮರಿಗಳನ್ನ, ಉದಾಹರಣೆಗೆ ಕಾಟ್ಲ, ರೋಹು, ಗ್ರಾಸ್ ಕಾರ್ಪು, ಸಿಲ್ವರ್ ಕಾರ್ಪು, ಕಾಮನ್ ಕಾರ್ಪು ಮತ್ತು ಮುರುಗಾಲ್ ಮೀನುಗಳು, ಈ ಮೀನುಗಳನ್ನು ಕೂಡ ನೀವು ಸಾಕಣೆ ಮಾಡಬಹುದು. ಅದೇ ರೀತಿ ನೇರವಾಗಿ ಮರಿ ಹಾಕ್ತಕ್ಕಂತ ಯಾವ್ದಿದೆ ನಿಮ್ಗೆ, ಸಿಂಗಪುರ್ ಗಪ್ಪಿ ಇದೆ, ರೆಡ್ ಪ್ಲಾಟಿ ಇದೆ, ಬ್ಲಾಕ್ ಮೌಲಿ ಇದೆ, ವೈಟ್ ಮೌಲಿ ಇದೆ, ರೆಡ್ ಸೋಟೈಲ್ ಇದೆ, ಗ್ರೀನ್ ಸೋಟೈಲ್ ಇದೆ. ಈ ಮೀನುಗಳನ್ನ ನೀವು ಬಿತ್ತನೆ ಮಾಡಿ ಅವುಗಳನ್ನ ಪಾಲನೆ ಮಾಡಿದ್ರೆ ಎರಡು ತಿಂಗಳ ಅವಧಿ ಆಗ್ತಿದ್ದಂಗೆ ನೀವು ಮಾಮೂಲಿ ಏನು ಆಹಾರಕ್ಕಾಗಿ ಬಳಸಬೇಕು ಅಂತೇಳಿ ಕಟ್ಲಾರೋಹು ಮೀನುಗಳನ್ನ ಕೆರೆನಲ್ಲಿ ಬಿತ್ತನೆ ಮಾಡಿದ್ರು, ಅವುಗಳ ಜೊತೆಗೆ ಅದೇ ಕೆರೆನಲ್ಲಿ ನೀವು ಇದನ್ನ ತೊಟ್ಲ ತರದಲ್ಲಿ ಕಟ್ಟಿ ಇದರಲ್ಲಿ ಬಣ್ಣದ ಮೀನು ಕೃಷಿಯನ್ನು ನೀವು ಮಾಡಬಹುದು. ಉದಾಹರಣೆಗೆ ನಿಮ್ಗೆ ಅಲ್ಲಿ 25 ಮೀಟರ್ ಉದ್ದ 4 ಮೀಟರ್ ಅಗಲ ಇರ್ತಕ್ಕಂತ ಒಂದು ಹಾಪದಲ್ಲಿ, ಜಂಬೂ ಹಾಪ ಅಂತ ಅಂತೀವಿ, ಆ ದೊಡ್ಡ ಹಾಪದಲ್ಲಿ ನೀವು ಮೀನುಗಳನ್ನ ಸಾಮಾನ್ಯವಾಗಿ 1,000 ಮೀನು ಮರಿಗಳನ್ನ ನೀವು ಪಾಲನೆ ಮಾಡಬಹುದು. ಈ 1,000 ಮೀನುಗಳು ನಿಮಗೆ 2 ತಿಂಗಳು ಆಗ್ತಿದ್ದಂಗೆನೆ ಒಂದು ಮೀನು ಮರಿ 20 ಮರಿಗಳನ್ನ ಹಾಕೋದ್ರಿಂದ ನೀವಲ್ಲಿ 1,000 20,000 ಮೀನುಗಳು ಅಲ್ಲಿ ಉತ್ಪತ್ತಿ ಆಯ್ತು. ಈ 20,000 ಮೀನು ಮರಿಗಳನ್ನ ನಾವು ಸಾಮಾನ್ಯವಾಗಿ ಸರಾಸರಿ ಒಂದು ಮೀನಿಗೆ 5 ರೂಪಾಯಿನಂತೆ ನಾವು ಮಾರಾಟ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆ ಅಲ್ಲಿಂದ ಬರ್ತಕ್ಕಂತ ಲಾಭ 1,00,000 ರೂಪಾಯಿ. ಒಂದು ಮೀನು ಮರಿ ಉತ್ಪತ್ತಿ ಮಾಡೋದಕ್ಕೆ ನಮಗೆ 1-1.5 ರೂಪಾಯಿ ಖರ್ಚು ಬೀಳುತ್ತೆ. ಆದ್ರೆ ಆ ಮೀನನ್ನು ನಾವು 5 ರೂಪಾಯಿಗೆ ಮಾರಾಟ ಮಾಡ್ತೀವಿ ಅಂತ ಅಂದ್ರೆ 3.50 ರೂಪಾಯಿಯಿಂದ 3.75 ರೂಪಾಯಿವರೆಗೂ ನಮಗೆ ಲಾಭ ಗಳಿಸುತ್ತೆ. ಸರ್ ನಮಗೆ ಜಾಗ ಇಲ್ಲ, ಕೃಷಿ ಹೊಂಡ, ಒಂದೇ ಕೊಳ ಇದೆ, ನಾನು ಬೇರೆ ಮೀನುಗಳನ್ನ ಸಾಕಣೆ ಮಾಡೋಕ್ಕಾಗ್ತಾ ಇಲ್ಲ, ನಾನು ಮೀನು ಕೃಷಿಯಲ್ಲಿ ಲಾಭ ಗಳಿಸೋಕ್ಕಾಗ್ತಾ ಇಲ್ಲ, ಇದನ್ನೆಲ್ಲ ನಾವು ಕೇಳ್ತು ಅಂತ ಅಂದ್ರೆ ಈ ಒಂದೇ ಕೊಳದಲ್ಲಿ ಹಾಪಗಳನ್ನು ಬಳಸಿ ಅಧಿಕ ಲಾಭವನ್ನು ಗಳಿಸ್ತಕ್ಕಂಥ ವಿಧಾನ ಇದು. ಕೆರೆಗಳಲ್ಲಿ ಕೂಡ ಹಾಪಗಳನ್ನು ಕಟ್ಟಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಸಣ್ಣ ಪುಟ್ಟ ಕೆರೆಗಳಿಗೆ ಬೇಕಾಗಿರ್ತಕ್ಕಂಥ ಸಣ್ಣ ಮೀನು ಮರಿಗಳು ಮತ್ತು ಅಲಂಕಾರಕ್ಕಾಗಿ, ಆಹಾರಕ್ಕಾಗಿ, ಹವ್ಯಾಸಕ್ಕಾಗಿ, ಹಣ ಗಳಿಸುವುದಕ್ಕಾಗಿ ಬೇರೆ ಬೇರೆ ತರದ ಬಣ್ಣದ ಮೀನುಗಳನ್ನ ಸಾಕಣೆ ಮಾಡಬಹುದು. 2-3 ಇಂಚ್ ಇರ್ತಕ್ಕಂಥ ಮೀನು ಮರಿಗೆ ತಾವೆಲ್ಲ ಗಮನಿಸಿರ್ತೀರಿ, ವಾಸ್ತು ಮೀನು, ಈ ಮೀನಿಗೆ ಏನಪ್ಪಾ ಅಂತಂದ್ರೆ 4,500-5,000 ರೂಪಾಯಿ ಬೆಲೆ ಇದೆ ಒಂದು ಮೀನು ಮರಿಗೆ. ಹತ್ತಿರದಲ್ಲಿರತಕ್ಕಂಥ ವಿಜ್ಞಾನಿಗಳನ್ನ ಸಂಪರ್ಕದಲ್ಲಿ ನೀವು ಸಂಪರ್ಕ ಮಾಡಿ ಬಣ್ಣದ ಮೀನುಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು, ಉತ್ಪತ್ತಿ ಮಾಡ್ತಕ್ಕಂಥದ್ದು, ಮತ್ತು ಅವನ್ನ ಬೆಳೆಸಿ ಬೇರೆ ಬೇರೆ ಹಾಪಗಳಲ್ಲಿ ಬಣ್ಣದ ಮೀನು ಕೃಷಿ ಮಾಡಬಹುದು, ಕೃಷಿ ಹೊಂಡಗಳಲ್ಲಿ ಬಣ್ಣದ ಮೀನು ಕೃಷಿ ಮಾಡಬಹುದು, ಹಿತ್ತಲಲ್ಲಿ ಈ ರೀತಿ ಎಲ್ಲಾ ತರದ ವಿಧಾನಗಳನ್ನು ಬಳಸಿ ನೀವು ಅಧಿಕ ಲಾಭವನ್ನು ಗಳಿಸತಕ್ಕಂತ ಸೂಕ್ತ ಮಾರ್ಗಗಳನ್ನು ನಾವು ನಮ್ಮ ಈ ಸಂಶೋಧನಾ ಕೇಂದ್ರದಲ್ಲಿ ವಿವಿಧ ರೀತಿಯಲ್ಲಿ ಪ್ರಾತ್ಯಕ್ಷಿಕೆಗಳು ಈಗಾಗಲೇ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರು ಕೃಷಿ ಜೊತೆಗೆ ಕೃಷಿ ಉಪ ಉತ್ಪತ್ತಿಯಾಗಿ ಬಣ್ಣ ಕೃಷಿಯನ್ನು ಮಾಡಿಕೊಂಡು ತಿಂಗಳಿಗೆ ಕನಿಷ್ಠ 5,000-10,000 ರೂಪಾಯಿನ ಚಿಕ್ಕ ಮಟ್ಟದಲ್ಲಿ ಗಳಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 82-77-37-51-50 ಈ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು ರೈತ ಬಾಂಧವರೇ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ.

ಮಾಡ್ತೀವಿ ನಮ್ಮ ಮನೆಯಲ್ಲಿ. ರಾಗಿ ಹಾಕಿಸ್ಕೊಂಬರಕ್ ಹೋಗ್ತೀವಿ ಮಿಲ್ಲಿಗೆ. ಆ ಮಿಲ್ಲಿಗೆ ಹಾಕ್ಸ್ಕೊಂಬರಕ್ಕೆ ಏನ್ ಮಾಡ್ಬೇಕು, ಅರ್ಧ ಕೆ ಜಿ ರಾಗಿ ತಗೋಬೇಕು, ಒಂದ್ ಕಾಲ್ ಕೆ ಜಿ ನವಣೆ, ಒಂದ್ ಕಾಲ್ ಕೆ ಜಿ ಸಾಮೆ, ಒಂದ್ ಕಾಲ್ ಕೆ ಜಿ ಬರ್ಗು, ಹಿಂಗ್ ತಗೊಂಡು ಹಾಕಿಸ್ಕೊಂಬಂದಾಗ ಅವಾಗ ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರಕ್ತವೆ, ಅವಾಗ ಮನುಷ್ಯ ಶಕ್ತಿಯುತವಾಗಲು ಸಾಧ್ಯ. ಈ ರೀತಿ ನವಣೆ ಚಕ್ಲಿ ಇರ್ಬೋದು. ಏನಪ್ಪ ಅಂದ್ರೆ ಚಕ್ಲಿ ಬರೀ ಮೈದಾ ಹಿಟ್ಟು ಉಪಯೋಗಿಸ ಬದಲು ಒಂದು ಕಾಲ್ ಕೆ ಜಿ ಮೈದಾ ಹಿಟ್ಟು, ಮುಕ್ಕಾಲ್ ಕೆ ಜಿ ಸಿರಿಧಾನ್ಯಗಳ ಹಿಟ್ಟನ್ನ ಉಪಯೋಗಿಸಿ ಮಾಡ್ಬೋದು. ನಮ್ಮ ರೈತ ಮಹಿಳೆಯರಿಗೆಲ್ಲ ಗೊತ್ತಿದೆ. ಏನು ಅಂದ್ರೆ ಈಗ 10 ಕೆಜಿ ಜೋಳ ತಗೊಂಡ್ರೆ ರೊಟ್ಟಿ ಮಾಡ್ಲಿಕ್ಕೆ, 5 ಕೆಜಿ ಜೋಳ ತಗೊಂಡು 5 ಕೆಜಿ ಇನ್ನಿತರ ಸಿರಿಧಾನ್ಯಗಳನ್ನ ಮಿಶ್ರಣ ಮಾಡುವುದು, ಯಾವುದೇ ರೀತಿಗೂ ದೇಹಕ್ಕೆ ತೊಂದರೆ ಆಗೋದಿಲ್ಲ, ಅಡ್ಡ ಪರಿಣಾಮ ಬೀರೋದಿಲ್ಲ. ಈಗಾದಾಗ ಮಾತ್ರ ಒಬ್ಬ ವ್ಯಕ್ತಿಗೆ ಏನು ಪೋಷಕಾಂಶಗಳು ಬೇಕೋ ಅದು ಇಂಪಾರ್ಟೆಂಟು. ಯಾಕಂದ್ರೆ ರೈತ ಬಂದವರು ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಒಂದು ಆರೋಗ್ಯ ಸ್ಥಿತಿ ಬಹಳ ಅದು ಗೆಡ್ತಾ ಇದೆ. ಯಾಕಂದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು, ನಾವಾಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು, ನಾವಾಗ್ತಕ್ಕಂಥ ಔಷಧಿ ಸಿಂಪರಣೆ ಏನಾಗಿದೆ ಅಂದರೆ ನಾವು ಎಕಾನಮಿ ಆರ್ಥಿಕತೆ ಬಗ್ಗೆ ಮನಸ್ಸು ಇಡ್ತೀವಿ ಹೊರತು ನಮ್ಮ ಆರೋಗ್ಯದ ಬಗ್ಗೆ ಮನಸ್ಸು ಇರ್ತಾ ಇಲ್ಲ. ಪ್ರತಿ ಸೆಕೆಂಡ್ಗೂ ಪ್ರತಿ ನಿಮಿಷಕ್ಕೂ ಸಾಯ್ತಿದ್ದಾರೆ ಜನಗಳು. ಅದಕ್ಕೋಸ್ಕರ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ತಾನೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ, ಆರೋಗ್ಯ ಚೆನ್ನಾಗಿದ್ರೆ ತಾನೆ ನಾವು ಹೊಲದಲ್ಲಿ ಉಳುಮೆ ಮಾಡಲಿಕ್ಕೆ ಸಾಧ್ಯ, ಆರೋಗ್ಯ ಚೆನ್ನಾಗಿದ್ರೆ ತಾನೆ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆರೋಗ್ಯದ ಬಗ್ಗೆ ನಮ್ಮ ಜನರು ಬಹಳ ಉತ್ತಮವಾದ ಒಂದು ಗಮನವನ್ನು ವಹಿಸಬೇಕು. ಪೋಷಕಾಂಶಗಳು ಅಂದ್ರೆ ಏನು, ಪೋಷಕಾಂಶಗಳು ಯಾವ್ಯಾವ ಇದಾವೆ, ಯಾವ ಆಹಾರದಲ್ಲಿ ಸಿಗ್ತವೆ, ಅದನ್ನು ತಿಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಜುಕೇಶನ್ ಬೇಕು. ಈಗ ಮುಂಚೆ ಎಲ್ಲ ಎಜುಕೇಶನ್ ಪಠ್ಯಕ್ರಮದಲ್ಲಿ ಇದ್ದಿತ್ತು, ಅದೇ ರೀತಿ ಇಲಾಖೆ ವೈಸ್ ಇರ್ಬೋದು, ನಮ್ಮ ಯೂನಿವರ್ಸಿಟಿ ಇರ್ಬೋದು, ನಾವು ಈ ತರಬೇತಿ ಕಾರ್ಯಕ್ರಮನ ಆಯಾ ತಾಲೂಕುಗಳಲ್ಲಿ ಹಮ್ಮಿಕೊಳ್ತೀವಿ. ಆದಷ್ಟು ಮಟ್ಟಿಗೆ ನಾವು ಈ ಪೋಷಕಾಂಶಗಳ ಒಂದು ಹೇಗೆ ನಿರ್ವಹಣೆ ಮಾಡೋದು, ಅದರ ಜ್ಞಾನದ ಬಗ್ಗೆ ಅರಿವನ್ನ ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ, ಮಾಡೇ ಮಾಡ್ತೀವಿ. ಈಗ ಮೌಲ್ಯವರ್ಧಿತ ಸಿರಿಧಾನ್ಯ ಆಧಾರಿತ ಆಹಾರಗಳಂದ್ರೆ ನವಣೆ ಚಕ್ಲಿ ಇರ್ಬೋದು, ನವಣಕ್ಕೆ ಬಿಸಿ ಬಾತ್ ಮಾಡ್ಬೋದು, ಸಾವೆ ಇಡ್ಲಿ ಮಾಡ್ಬೋದು. ಅದು ಮಾಡುವ ವಿಧಾನ ಎಲ್ಲ ಒಂದೇ. ಏ ಮನೆಗೆ ಹೇಗೆ ದೋಸೆ ಮಾಡ್ತೀವೋ ಅಕ್ಕಿ ಹಾಕ್ತಿವಿ ದೋಸೆಗೆ, 1 ಕೆಜಿ ಅಕ್ಕಿ ಹಾಕ್ತಿವಿ, ಇಲ್ಲ 1/2 ಕೆಜಿ ಅಕ್ಕಿ ಹಾಕಿ 1/2 ಕೆಜಿ ಸಾಮೆ ಹಾಕ್ಬೋದು, 1/2 ಕೆಜಿ ನವಣೆ ಹಾಕ್ಬೋದು. ಅದೇ ರೀತಿ ಸಾವೆ ಅಕ್ಕಿ ಫ್ರೈಡ್ ರೈಸ್ ಮಾಡ್ಬೋದು, ಸಾವೆ ಪೌಷ್ಟಿಕ ರೊಟ್ಟಿ ಮಾಡ್ಬೋದು, ಸಾವೆ ಅಕ್ಕಿ ನಿಪ್ಪಟ್ಟು ಆಗಿರ್ಬೋದು, ಪಾಯಸ ಆಗಿರ್ಬೋದು, ಸಾವೆ ಅಕ್ಕಿ ಲಾಡ್ ಆಗಿರ್ಬೋದು. ಈಗೇನು ನಾವು ಕಡಲೆ ಬೇಳೆಯಿಂದ ಲಾಡ್ ಮಾಡ್ತೀವೋ ಸಾವೆ ಅಕ್ಕಿದ್ ಮಾಡೋದು, ರಾಗಿ ಮಾಲ್ಟ್ ಇರ್ಬೋದು, ರಾಗಿ ಚಾಕ್ಲೇಟ್ ಇರ್ಬೋದು, ಹಪ್ಪಳ ಇರ್ಬೋದು, ನವಣೆ ಬೇಸನ್ ಉಂಡೆ ಇರ್ಬೋದು, ಈರುಳ್ಳಿ ಮತ್ತೆ ಊದ್ಲು ದೋಸೆ ಇರ್ಬೋದು. ಈ ರೀತಿ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡಿ ನೀವು ನಿಮ್ಮ ಮನೆ ತಿನ್ನೋದಲ್ದಲೇ ನೀವು ಕೂಡ ಸ್ವಂತ ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು. ಉದಾಹರಣೆಗೆ ಇಲ್ಲಿ ನಮ್ಮ ಹರಿಹರ ತಾಲೂಕಿನ ನಿಟ್ಟೂರಿನ ಒಂದು ಗ್ರಾಮದ ಪ್ರಗತಿಪರ ಮಹಿಳೆ ಸರೋಜಮ್ಮನವರು ಸುಮಾರು ಒಂದು 80 ಸಿರಿಧಾನ್ಯಗಳ ಪದಾರ್ಥಗಳು, ರಾಗಿಯ ಪದಾರ್ಥಗಳು ಮಾಡಿಬಿಟ್ಟು ಇದಕ್ಕೂ ಡೆಲ್ಲಿ ತನಕಲು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಸುಮಾರು 8 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ತದ್ವ ನಮ್ಮ ಅಂತ ಒಂದು ಬ್ರಾಂಡ್ ಮಾಡ್ಕೊಂಡಿದ್ದಾರೆ, ಲೈಸೆನ್ಸ್ ತಗೊಂಡಿದ್ದಾರೆ. ಈ ರೀತಿ ಸಣ್ಣದಾಗಿ ಮಾಡ್ತಾ ಹೋದ್ರೆ ನಮ್ಮ ನಾಡಿನಲ್ಲೇ ಯಾರು ನಿರುದ್ಯೋಗಿಗಳು ಇಲ್ದಂಗೆ ಆಗ್ತಾರೆ. ಯಾಕಂದ್ರೆ ಮಹಿಳೆಯರು ಇವತ್ತು ಮನೆ ಕುತ್ಕೊಂಡಿರ್ತಾರೆ, ಅವರು ಸ್ವಉದ್ಯೋಗವನ್ನು ಮಾಡಬೇಕು. ಯಾಕಂದ್ರೆ ಈ ಒಂದು ತಿನಿಸುಗಳಿಗೆ ಉತ್ತಮವಾದ ಬೇಡಿಕೆ ಇದೆ. ಯಾಕಂದ್ರೆ ಆರೋಗ್ಯದ ಸ್ಥಿತಿ ಆಗಿದೆ, ಮತ್ತೆ ಕೆಲಸ ರೆಡಿ ಟು ಈಟ್ ಫುಡ್ಸಿಗೆ ಉತ್ತಮವಾದ ಒಂದು ಬೇಡಿಕೆ ಇದೆ. ಈಗೇನು ದೋಸೆ ಮಿಕ್ಸ್ ಬಂದಿದೆ, ನಾವು ದೋಸೆ ಮಿಕ್ಸ್ ತಂದ್ರೆ ಎಂಟಿ ಅರ್ದು ಮನೆ ಬಂದು ನೀರೆಲ್ಲ ಕಲಸಿ ಹಂಗೆ ದೋಸೆ ಒಯ್ಬೋದು. ನೀವು ರಾತ್ರಿ ಅಕ್ಕಿ ನೆನೆಟ್ಟು ಮತ್ತೆ ರುಬ್ಬಿ ಮತ್ತೆ ಕಟ್ಟಿ ಮತ್ತೆ ಬೆಳಿಗ್ಗೆ ದೋಸೆ ಮಾಡೋದಕ್ಕಿಂತ ಆ ಥರ ರೆಡಿ ಟು ಈಟ್ ಫುಡ್ಸಿಗೆ ತುಂಬ ಬೆಲೆ ಇದೆ. ಅದಕ್ಕೋಸ್ಕರ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಸ್ವಉದ್ಯೋಗವನ್ನು ಕಂಡುಕೊಂಡು ಈ ಒಂದು ಸಿರಿಧಾನ್ಯಗಳಿರ್ಬೋದು, ರಾಗಿಯಿಂದ ಮಾಡ್ತಕ್ಕಂಥ ಆಹಾರಗಳಾಗಿರ್ಬೋದು, ಹಣ್ಣು ಮತ್ತು ತರಕಾರಿಗಳಿಂದ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳ ಜಾಮ್ ಇರ್ಬೋದು, ಜೆಲ್ಲಿ ಇರ್ಬೋದು, ಸಾಸ್ ಇರ್ಬೋದು, ಈ ಥರದಗೆಲ್ಲ ಉತ್ತಮವಾದ ಒಂದು ಬೇಡಿಕೆ ಇದೆ. ಇವಕ್ಕೆಲ್ಲ ಭಾಳ ದುಡ್ಡಿದೆ. ಈ ಟೊಮೆಟೊ ಹಣ್ಣು ಒಂದ್ಸಲಿ 5 ರೂಪಾಯಿ ಕೆ ಜಿ ಆಗುತ್ತೆ, ಆ ಟೈಮಲ್ಲಿ ಟೊಮೆಟೊ ಸಾಸು, ಈ ಕಿಸಾನ್ ಟೊಮೆಟೊ ಸಾಸು 150 ರೂಪಾಯಿ ಕೆ ಜಿ ಇದೆ, ಹೊರಗಡೆ 30 ರೂಪಾಯಿಗೂ ಸಿಗುತ್ತೆ, 40 ರೂಪಾಯಿಗೂ ಸಿಗುತ್ತೆ. ಈ ಥರದ ಬ್ರಾಂಡೆಡ್ ಐಟಮ್ಸ್ನ ನಾವು ಮಾಡೋದು ಕಲ್ತ್ಕೊಂಡು ಬ್ರ್ಯಾಂಡ್ ತಗೊಂಡು ಅದಕ್ಕೆ ಲೈಸೆನ್ಸ್ ತಗೊಂಡು ಮಾಡಿದ್ರೆ ನಮ್ಮ ಆರೋಗ್ಯದ ಗುಣಮಟ್ಟನು ಸುಧಾರಿಸುತ್ತೆ, ಹಾಗೆ ನಾವು ಸ್ವಾವಲಂಬಿಗಳಿಗೆ ಜೀವನವನ್ನು ನಡೆಸಲಿಕ್ಕೆ ಭಾಳ ಅತ್ಯುತ್ತಮವಾದ ಒಂದು ವಿಪುಲ ಅವಕಾಶವಿದೆ. ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಯಾರು ನಮಗೆ ಸಂಪರ್ಕ ಮಾಡ್ತಾರೋ ಈ ಸಿರಿಧಾನ್ಯಗಳ ಬಗ್ಗೆ ಆಗಿರ್ಬೋದು, ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಖಂಡಿತ ವೈಜ್ಞಾನಿಕ ಸೂಕ್ತವಾದ ಮಾಹಿತಿಯನ್ನು ಕೊಡ್ತೇವೆ. ಅದೇ ರೀತಿ ಪ್ರಾತ್ಯಕ್ಷಿಕವಾಗಿ ಮೂಲಕ ಅವರಿಗೆ ಮಾಡಿ ತೋರಿಸಿ ಮುಂದಿನ ದಿನಗಳಲ್ಲಿ ಅವರ ಉತ್ಪನ್ನಗಳು ಉತ್ತಮ ಮಟ್ಟಕ್ಕೆ ಇರಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಈ ದಿಸೆಯಲ್ಲಿ ಹೇಳ್ತಾ ಇದ್ದೀನಿ. ಸರ್, ಈಗ ಹೇಳಿದ್ರಿ ನೀವು, ಉದಾಹರಣೆ ಸರೋಜಮ್ಮರು ಸಾಕಷ್ಟು ಮೌಲ್ಯವರ್ಧನ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿ ಲಾಭ ಕಾಣ್ತಿದ್ದಾರೆ, ಮತ್ತೆ ಸಾಕಷ್ಟು ಅನುಕೂಲ ಮಾಡ್ಕೊಳ್ತಿದ್ದಾರೆ. ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಸಾಕಷ್ಟು ಮಹಿಳಾ ಸಂಘಗಳಿದ್ದಾವೆ. ಎಲ್ಲ ಮಹಿಳೆಯರು ಈ ತರ ಒಂದು ಮೌಲ್ಯವರ್ಧನ ಉತ್ಪನ್ನಗಳು ಸಿರಿಧಾನ್ಯಗಳನ್ನು ಬಳಸಿಬಿಟ್ಟು ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಹೋಬಳಿಗಳಲ್ಲಿ ಒಂದೊಂದು ಅಂಗಡಿ ಇಟ್ಬಿಟ್ಟು ಮಾಡಿದ್ರೆ ಇದನ್ನು ಸಾಕಷ್ಟು ಲಾಭ ಮಾಡಲಿಕ್ಕೆ, ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ ಸರ್? ಉತ್ತಮವಾದ ಪ್ರಶ್ನೆ. ಏನಾಗಿದೆ ಅಂದ್ರೆ ನಮ್ಮ ಸಾಕಷ್ಟು ಜನರು ಹಳ್ಳಿಗಳಲ್ಲಿ 8-10 ಸಂಘಗಳಿದ್ದಾವೆ. 8-10 ಸಂಘಗಳು ಏನಕ್ಕೆ ಸೀಮಿತ ಆಗಿದಾವೆ ಅಂತ ಹೇಳಿದ್ರೆ ವಾರ ಚೀಟಿ ಕಟ್ಟಲಿಕ್ಕೆ,

ಗೆಳತಿ ಮಾತ ಕೇಳಲು ಮಾಗಿದಂಗ ಮಾವಿನಕಾಯಿ, ಮೋಹದ ಹೆಂಡತಿ ಮಾತ ಕೇಳಲು ಮಾಗಿದಂಗ ಮಾವಿನಕಾಯಿ. ಹಸಿರು ಗಿಡದ ಮ್ಯಾಲೆ ನಸಲು ಕಾಡುತ್ತೈತೆ, ಹಸಿರು ಗಿಡದ ಮ್ಯಾಲೆ ನಸಲು ಕಾಡುತ್ತೈತೆ. ಮ್ಯಾಲೆ ಮುಳ್ಳು ಹಲಸಿನಕಾಯಿ, ಮ್ಯಾಲೆ ಮುಳ್ಳು ಹಲಸಿನಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಗಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಒಡೆದು ಬಿಟ್ಟಂಗೆ ರಾಮನೆಂಬ ನಿಂಬೆಯ ಕಾಯಿ, ಶಿಶುನಳಧೀಶನ ನೆನೆಯುತ್ತಲಿದ್ದರೆ, ಶಿಶುನಳಧೀಶನ ನೆನೆಯುತ್ತಲಿದ್ದರೆ. ಎಲ್ಲ ಕಾಯಿಗಳು ಸವಿಗಾಯಿ, ಎಲ್ಲ ಕಾಯಿಗಳು ಸವಿಗಾಯಿ.